ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತು ಇ ಕೆವೈಸಿ. ಭಾಗವಹಿಸುವವರು ಕೃಷಿ ಅಪರ ನಿರ್ದೇಶಕರಾದ ಡಾ ಜಿಟಿ ಪುತ್ರ ಹಾಗೂ ಕೃಷಿ ಉಪನಿರ್ದೇಶಕರಾದ ಎಂಎನ್ ಮಂಜುಳಾ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಇಂದಿನ ಕಾರ್ಯಕ್ರಮದ ವಿಷಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತು ಇಕೆವೈಸಿ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ಅಪರ ನಿರ್ದೇಶಕರಾದಂಥ ಡಾ ಜಿಟಿ ಪುತ್ರ ಅವರು. ನಮಸ್ಕಾರ ಡಾಕ್ಟರ್ ಪುತ್ರ ಅವರೇ. ನಮಸ್ಕಾರ. ಹಾಗೆಯೇ ಕೃಷಿ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿರುವಂತಹ ಎಂಎನ್ ಮಂಜುಳಾ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ. ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ, ಇ ಕೆವೈಸಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದಕ್ಕೆ ತಾವು ಬಳಸಿಕೊಳ್ಳಬಹುದಾದಂತಹ ಆಕಾಶವಾಣಿ ಬೆಂಗಳೂರಿನ ದೂರವಾಣಿ ಸಂಖ್ಯೆಗಳು 2237744777, 2237488, 2237499, ಎಸ್ಟಿಡಿ ಕೋಡ್ 080. ಈಗ ಡಾಕ್ಟರ್ ಪುತ್ರ ಅವರೇ, ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಮ್ಮ ರೈತರಲ್ಲಿ ಒಂದು ಬಹಳ ಜನಪ್ರಿಯವಾಗಿರುವಂತಹ ಯೋಜನೆ ಅಂತ ಹೇಳಬಹುದು. ಈ ಯೋಜನೆ ಬಗ್ಗೆ ಒಂದು ಪ್ರಾರಂಭದಲ್ಲಿ ಸಣ್ಣ ಪರಿಚಯ ಮಾಡಿಕೊಡ್ತೀರಾ? ಇದು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಮೊದಲನೇದಾಗಿ ಭಾರತ ಸರ್ಕಾರವು ಈ ನಮ್ಮ ಎಲ್ಲಾ ಭೂ ಮಾಲೀಕತ್ವ ಅಂತ ಹೇಳಿದ್ರೆ ಸಾಗುವಳಿ ಭೂಮಿ ಹೊಂದಿರುವ ಎಲ್ಲಾ ರೈತರಿಗೆ ತಂದಿರುವಂತಹ ಒಂದು ಅತ್ಯುತ್ತಮವಾದ ಯೋಜನೆ. ಇದು 2018 ಡಿಸೆಂಬರಿಂದ ಪ್ರಾರಂಭಗೊಂಡಿದೆ. ಈ ಯೋಜನೆಯಲ್ಲಿ ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ ಎಲ್ಲಾ ರೈತರಿಗೆ ತಮ್ಮ ಸಾಗುವಳಿ ಮಾಡಬೇಕು, ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರುತ್ತೆ. ಅದು ಪರಿಕರಗಳಿಗಿರ್ಬೋದು, ಬಿತ್ತನೆ ಬೀಜಕ್ಕಿರ್ಬೋದು, ಅಥವಾ ರಸಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು. ಸೊ ಇದು ಎಲ್ಲದನ್ನ ಭರಿಸ್ಲಿಕ್ಕೆ ಈಗ ಸಣ್ಣ ಅತಿ ಸಣ್ಣ ರೈತರಿಗೆ ಅಥವಾ ಎಲ್ಲಾ ರೈತರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳಿ ಭಾರತ ಸರ್ಕಾರವು 2,000 ರೂಪಾಯಿ ಕಂತುಗಳನ್ನ ವರ್ಷದಲ್ಲಿ 3 ಬಾರಿ ಅಂತ ಹೇಳಿದ್ರೆ 4 ತಿಂಗಳಿಗೆ ಒಂದು ಕಂತುಗಳನ್ನ ಕೊಡುವ ಒಂದು ಯೋಜನೆ ಇದು. ತದನಂತರ ಅಂದ್ರೆ ವರ್ಷಕ್ಕೆ 6,000 ರೂಪಾಯಿ ಭಾರತ ಸರ್ಕಾರ ಕೊಡುತ್ತೆ. ತದನಂತರ ಇದನ್ನ ಆಗಸ್ಟ್ 2019 ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಏನು ಭಾರತ ಸರ್ಕಾರ 6,000 ರೂಪಾಯಿ ಕೊಡ್ತದೆ, ನಮ್ಮ ರಾಜ್ಯ ಸರ್ಕಾರವು 2,000 ರೂಪಾಯಿ ಹಾಗೆ 2 ಕಂತು ವರ್ಷಕ್ಕೆ ಅಂದ್ರೆ 4,000 ರೂಪಾಯಿ ಅನ್ನು ಕೂಡ ಅರ್ಹ ರೈತರಿಗೆ ಕೊಡ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಒಂದು ರೈತರಿಗೆ 6,000 ಭಾರತ ಸರ್ಕಾರದ್ದು, ಆಮೇಲೆ 4,000 ನಮ್ಮ ರಾಜ್ಯ ಸರ್ಕಾರ, ಒಟ್ಟು 10,000 ಕೊಡುವಂತ ಒಂದು ಯೋಜನೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿ, ನಂತರ ನಮ್ಮ ಸಂವಾದ ಮುಂದುವರಿಸೋಣ. ಆಯ್ತು. ಹಲೋ. ಹಲೋ ಸರ್, ಚಂದ್ರು ಅಂತ ಸರ್, ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಚಂದ್ರು ಅವರೇ, ಪ್ರಶ್ನೆ ಕೇಳಿ. ಸರ್, ಇ ಕೆವೈಸಿ ಎಷ್ಟೋ ಜನ ನಮ್ಮ ಊರಲ್ಲಿ ವಯಸ್ಸಾದರು ಫೋನ್ ನಂಬರ್ ಇರುದಿಲ್ವಲ್ಲ ಸರ್, ಅವರು ಇನ್ನೂ ಅಷ್ಟು ಜನ ಮಾಡಿಸಿಲ್ಲ ಸರ್, ಅವ್ರಿಗೆ ಏನ್ ಮಾಡಿಸ್ಬೇಕು ಅಂತ ಹೇಳ್ಬೇಕು. ಈಗ ಮುಖ್ಯವಾಗಿ ಮಂಜುಳಾ ಅವರೇ, ಈ ಕೆವೈಸಿ ಮಾಡೋದಕ್ಕೆ ಏನೇನು ಇರಬೇಕು ನಮ್ಮ ರೈತರ ಹತ್ರ, ದಾಖಲೆಗಳಾಗಬಹುದು ಅಥವಾ? ಇದು ಚಂದ್ರು ಅವರೇ, ಈಗ ನೀವೇನ್ ಇ ಕೆವೈಸಿಗೆ ನೀವು ಮೊಬೈಲ್ ನಂಬರ್ ಕೊಟ್ಟಿರೋದಿಲ್ಲ ಅಂತ ಹೇಳಿದಿರಾ. ಸೊ ಈಗ ಆಧಾರ್ ನಂಬರ್ ನೀವು ಈಗ ಆಧಾರದ ಮೇಲೆ ನಮ್ಮ ಕೇಂದ್ರ ಸರ್ಕಾರ ಏನು ಆರ್ಥಿಕ ನೆರವನ್ನು ನೀಡ್ತಾ ಇದಾರೆ. ಸೊ ನೀವು ಆಧಾರ್ ನಂಬರ್ ಅಲ್ಲಿ ನೀವು ಮೊಬೈಲ್ ನಂಬರ್ ನಮೂದಿಸಬೇಕು, ಅದು ಕಡ್ಡಾಯ. ಸೊ ಆಧಾರ್ಗೆ ಒಂದು ನೀವೇನಾದ್ರೂ ನಿಮ್ಗೆ ನಿಮ್ ಒಂದು ಮೊಬೈಲ್ ನಂಬರ್ನ ಆಧಾರ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಫಸ್ಟ್. ಆಮೇಲೆ ಅದು ಆಮೇಲೆ ನೀವು ಇ ಕೆವೈಸಿ ಮಾಡಕ್ ಆಗೋದು. ಮೊದಲು ಆಧಾರ್ ಕೇಂದ್ರ ಇದು ಅಪ್ಡೇಟ್ ಮಾಡ್ತಾರಲ್ಲ, ಆ ಕೇಂದ್ರಗಳಿಗೆ ಹೋಗಿ ನೀವು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸಿ, ಆಮೇಲೆ ಅವಾಗ ನೀವು ಇ ಕೆವೈಸಿ ಏನು ನಾಗರಿಕ ಸೇವಾ ಕೇಂದ್ರಗಳು ಅಂತ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತೀರಲ್ವ ಆಧಾರ್ ಕೇಂದ್ರಗಳಲ್ಲಿ. ಸೊ ಅಲ್ಲೂ ಅವಾಗ ನಿಮ್ಗೆ ಓಟಿಪಿ ಬರುತ್ತೆ, ಅದುವರೆಗೂ ಆಗೋದಿಲ್ಲ. ಮೊಬೈಲ್ ನಂಬರ್ನ ನೀವು ರಿಜಿಸ್ಟರ್ ಮಾಡಿಸ್ಬೇಕು. ಚಂದ್ರು ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಕೆಲವು ವಯಸ್ಸಾದವ್ರ ಹತ್ರ ಮೊಬೈಲ್ ಇಲ್ಲ ಅಂತ ಅಂದು ಅವರು ಹೇಳ್ತಾ ಇದಾರೆ. ಅಂದ್ರೆ ಬೇರೆಯವರ ಮೊಬೈಲ್ ನಂಬರ್ನ ಬಳಸ್ಕೋಬಹುದಾ ಇವರು, ಅವರ ಸಂಬಂಧಿಕರು? ಆತರ ಅವಕಾಶ ಇರೋದಿಲ್ಲ. ಸೊ ಅವರು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಲೇಬೇಕಾಗತ್ತೆ. ಅಲ್ಲ, ಅವ್ರ ಮಕ್ಕಳು ಹತ್ತಿರದ ಸಂಬಂಧಿಕರದು ಮೊಬೈಲ್ ನಂಬರ್ ಬೇಕೇ ಬೇಕು. ಹೌದು, ಅವರು ಆಧಾರ್ ನಿಮ್ದೇ ನಿಮ್ಮ ಹೆಸರಲ್ಲೇ ಆಧಾರ್ ಕಾರ್ಡ್ ಇದೆ ಅಂತ ಗೊತ್ತಾಗೋದಕ್ಕೆ ನೀವು ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅವಾಗ್ಲೇ ನೀವು ಅದು ಆಧಾರ್ ಕಾರ್ಡ್ ಹೊಂದಿರೋರು ಅಂತ ಗೊತ್ತಾಗೋದು. ಅಂದ್ರೆ ಆ ವ್ಯಕ್ತಿ ಅಂತ ಖಚಿತ ಆಗುತ್ತೆ, ಖಚಿತ ಮಾಡ್ಕೊಳ್ಳೋದು ಅದು ಬಹಳ ಮುಖ್ಯ ಅಂತ ಇದರಲ್ಲಿ. ಹಂಗೆ ಇನ್ನೊಂದು ಪ್ರಶ್ನೆ ಮೇಡಮ್, ಕಿಸಾನ್ ಯೋಜನೆದು ಒಬ್ಬೊಬ್ರು ಅರ್ಜಿ ಹಾಕಿರೋದಿಲ್ವಲ್ಲ, ಅವರು ಪುನಃ ಹಾಕಬೋದಾ? ಹೌದು, ಮಾಡ್ಕೊಳ್ಬಹುದು. ನೀವು ಏನು ಹತ್ತಿರ ಇರುತ್ತಲ್ಲ ರೈತ ಸಂಪರ್ಕ ಕೇಂದ್ರ, ನಿಮ್ಗೆ ಯಾವ್ದು ಹತ್ತಿರ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವು ಹೊಸದಾಗಿ ನೋಂದಣಿ ಮಾಡ್ಕೋಬಹುದು. ಚಂದ್ರ ಅವರೇ ಕರೆ ಮಾಡೋದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್, ನಾವು ಅರ್ಲಿಗೌಡ ತಾಲೂಕು ಪುಟ್ಟಸ್ವಾಮಿ ಗೌಡ ಅಂತ ಮಾತಾಡೋದು. ಗೌಡ್ರೆ, ಪ್ರಶ್ನೆ ಕೇಳಿ ದಯಮಾಡಿ. ಸರ್, ಅದೇ EKYC ಮಾಡ್ತಿದ್ವಿ, ಒಂದು 2 ತಿಂಗಳಿಂದನೇ ಮಾಡ್ತಿದ್ವಿ. ಅದು ಈಗ ಬರುತ್ತೆ ಇನ್ನೊಂದು ಹಣ ಕಾರಣ ಸರ್? ಅದು ಇನ್ನೊಮ್ಮೆ ಕೇಳಿ. EKYC ಮಾಡಿಸಿದಾರಂತೆ, 2 ತಿಂಗಳಾದ್ರೂ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ EKYC ಏನ್ ಮಾಡಿಸಿದಿರಲ್ಲ, EKYC ಉಳಿದವರೆಲ್ಲರಿಗೂ ಮಾಡ್ಲಿಕ್ಕೆ ಒಂದು ಒಟ್ಟಾರೆ ಎಲ್ಲರಿಗೂ ಹೇಳಬೇಕು ಅಂತ ಹೇಳಿದ್ರೆ ಈ ತಿಂಗಳು ಕೊನೆಯ ತನಕ ಅವಕಾಶ ಇದೆ. ನೀವು ಈಗಾಗಲೇ ಮಾಡಿಸಿದೀರಾ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಮುಂದಿನ ತಿಂಗಳಲ್ಲಿ ನಿಮಗೆ EKYC ಮಾಡಿಸಿರೋದ್ರಿಂದ ನಿಮಗೆ ಅದು ಆರ್ಥಿಕ ನೆರವು ಬರುತ್ತೆ. ಇನ್ನ ಈ ಸಲದ ಕಂತು ಇನ್ನ ಬಿಡುಗಡೆ ಆಗುತ್ತೆ, ಅದರಲ್ಲಿ ಅವ್ರಿಗೆ ಸಿಗುತ್ತೆ. ಯಾಕಂದ್ರೆ ಅವ್ರು EKYC ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ನಿಮಗೆ ಸಿಗುತ್ತೆ. ಬಟ್ ಇನ್ನು ರೈತ ಬಾಂಧವರಲ್ಲಿ ಏನು ಮನವಿ ಅಂತ ಹೇಳಿದ್ರೆ, ಇಲ್ಲಿ ತನಕ ಯಾರು EKYC ಮಾಡ್ಕೊಂಡಿಲ್ವ, ನಾವು ಒಟ್ಟಾರೆ ನಮ್ಮ ಕೃಷಿ ಇಲಾಖೆ ಹಾಗೂ ಎಲ್ಲ ಒಂದು ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಈಗಾಗಲೇ ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದಾರೆ. ಈಗ ರೈತರು ಇನ್ನು ಮುಂದೆ ಯಾವುದೇ ಒಂದು ಆರ್ಥಿಕ ನೆರವು ಪಡಿಬೇಕು ಅಂತ ಹೇಳಿದ್ರೆ EKYC ಕಡ್ಡಾಯವಾಗಿದೆ. ನಮ್ಮ ರಾಜ್ಯದಲ್ಲಿ ಈಗ ಸುಮಾರು ಹತ್ರ ಒಂದು 50% ಅಷ್ಟೇ EKYC ಮಾಡಿಸ್ಕೊಂಡಿದ್ದಾರೆ. ಇನ್ನು ಬಹಳ ಜನ ಅಂದ್ರೆ ಅರ್ಧದಷ್ಟು ಜನ ಅರ್ಹ ರೈತರು EKYC ಮಾಡಿಸ್ಕೊಳ್ಳೋದು ಬಾಕಿ ಇದೆ. ಅವರು EKYC ಮಾಡಿಸ್ಕೊಳ್ಳಕ್ಕೆ ತಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಏನಾದರೂ ವಿಷಯ ಅಷ್ಟು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಒಟ್ಟು ಆರೆ ನಾವು ಮನವಿ ಮಾಡ್ಕೊಳ್ಳೋದು ನಮ್ಮ ಇಲಾಖೆ ವತಿಯಿಂದ ಅಂತ ಹೇಳಿದ್ರೆ ಈ ತಿಂಗಳು ಕೊನೆಯ ಒಳಗೆ ನೀವು EKYC ಮಾಡಿಸ್ಕೋಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಈ ತಿಂಗಳ 31ರವರೆಗೂ ಅವಕಾಶ ಇದೆ, 31ರ ತನಕ ಅವಕಾಶ ಇದೆ. ಯಾಕಂತ ಹೇಳಿದ್ರೆ EKYC ಮಾಡಿಸದೇ ಇದ್ರೆ ಮುಂದಿನ ಕಂತುಗಳು ಅವರಿಗೆ ಸಂದಾಯವಾಗೋದು ಕಷ್ಟ ಆಗುತ್ತೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಚಿತ್ರದುರ್ಗ ಡಿಸ್ಟಿಕ್ ಹಿರೇಕಬ್ಬಿಗೆರೆ ಗ್ರಾಮದಿಂದ ಶಾಂತವೀರಪ್ಪ ಅಂತ ಮಾತಾಡ್ತಿರೋದು. ನಿಮ್ದು ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ? ಪ್ರತಿಧ್ವನಿ ಬರ್ತಾ ಇದೆ. ಮಾತಾಡಿ ಮಾತಾಡಿ ಮಾಡಿದ್ದೀವಿ ಸರ್. ಮಾತಾಡಿ ಮಾತಾಡಿ ಈಗ. ಸರ್, ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಹಿರೇಕಬ್ಬಿ ಗ್ರಾಮದಿಂದ ಶಾಂತವೀರಪ್ಪ. ಶಾಂತವೀರಪ್ಪನವರು ಪ್ರಶ್ನೆ ಕೇಳಿ. ಸರ್, ಈಗ ಮಳೆ ಬಂದು ಬೆಳೆ ಎಲ್ಲ ನೀರಿನಂತ ಇದಾಗಿದೆ. ಪಾಪ ಬಹಳ ಲಾಸ್ ಆಗಿದ್ದಾರೆ ಜನರು, ರೈತರು ಪಾಪ ಜೀವನ ಮಾಡೋದೇ ಬಹಳ ಕಷ್ಟ ಆಗೈತಿ. ಅದಕ್ಕೆ ನಾವೆಲ್ಲ ಬೆಳೆ ಪರಿಹಾರ EKYC ಮಾಡ್ತಿದೀವಿ. ಈಗ ಅದಕ್ಕೆ ನಮ್ಮ ಅಪರ ನಿರ್ದೇಶಕರು ಉತ್ತರ ಕೊಡ್ತಾರೆ. ಶಾಂತವೀರಪ್ಪ ಕೇಳಿ. ನಾವು EKYC ಮಾಡ್ತಿದೀವಿ, ಅದು ಬರಕ್ಕೆ ಈ ಸರಿ ಆಗ್ತಾರೆ, ಯಾವ ಡೇಟ್ಗೆ ಇದು ಬರುತ್ತೆ? ಅದು ಅಲ್ಲ, ಈಗ ತಾವು EKYC ಮಾಡಿಸಿರೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ. ನೀವು ಈಗಾಗಲೇ EKYC ಮಾಡಿಸಿದೀರಾ ಅಂತ ಹೇಳಿದೀರಾ, ಅದು ಮುಂದಿನ ತಿಂಗಳಲ್ಲಿ ನಿಮಗೆ ನೆಕ್ಸ್ಟ್ ಕಂತು ಬರ್ತದೆ. ಆದ್ರೆ ನೀವು ಈಗ ಏನು ಬೆಳೆ ಜಾಸ್ತಿ ಮಳೆ ಬಂದು ಬೆಳೆ ಹಾನಿ ಆಗಿದೆ ಅಂತ ಹೇಳಿದಿರಲ್ವಾ, ಬೆಳೆ ಹಾನಿ ಆಗಿದ್ರೆ ನಮ್ಮ ಕಂದಾಯ ಇಲಾಖೆ ಮತ್ತೆ ಕೃಷಿ ಇಲಾಖೆ ಜಂಟಿ ಸಮೀಕ್ಷೆ ನಡೆಸಿದೆ. ಜಂಟಿ ಸಮೀಕ್ಷೆ ನಡೆಸಿ ನಿಮ್ಮಲ್ಲಿ ಏನು ಬೆಳೆ ಹಾನಿ ಆಗಿದೆ ಅನ್ನೋದನ್ನ ಅವರು ಈಗಾಗಲೇ ದಾಖಲು ಮಾಡಿಕೊಂಡಿರ್ತಾರೆ. ದಾಖಲು ಮಾಡಿಕೊಂಡ ನಂತರ ಪ್ರಸ್ತಾವನೆಯನ್ನ ನಾವು ರಾಜ್ಯ ಸರ್ಕಾರದಿಂದ ಕಳಿಸಿದ ನಂತರ ಆ ಬೆಳೆ ಪರಿಹಾರಕ್ಕೆ ಅದು ಇದು ಇದು ಇದಕ್ಕೆ ಸಂಬಂಧಪಟ್ಟಿಲ್ಲ. ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿದ್ದು ಬೇರೆ, ಅದು ನಿಮ್ದು ಬೆಳೆ ಹಾನಿ ಆಗ್ಲಿ ಬಿಡ್ಲಿ ಏನೇ ಇರ್ಲಿ ಎಲ್ಲ ಭೂ ಮಾಲೀಕತ್ವ ಹೊಂದಿರೋ ಅರ್ಹ ರೈತರಿಗೆ ಸಿಗುವಂತದ್ದು. ನೀವ್ ಏನ್ ಬೆಳೆ ಹಾನಿ ಕೇಳಿದರೆ ಅದರದ್ದು ಜಂಟಿ ಸಮೀಕ್ಷೆ ಮಾಡ್ಬಿಟ್ಟು ನಿಮಗೆ ಅದರದ್ದು ಬೆಳೆ ಪರಿಹಾರ ಅದರದ್ದು ಯೋಗ್ಯ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಬಿಟ್ಟು ಅದನ್ನ ಮಾಡ್ತಾರೆ. ಅದು ಪ್ರತ್ಯೇಕವಾದ ಒಂದು ಪರಿಹಾರ, ಅದು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಗಳ ಸಮೀಕ್ಷೆ ಆದ್ಮೇಲೆ ಬರುತ್ತೆ. ಹೌದೌದು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂತ ಹೇಳಿ. ಉಮೇಶ್ ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕಡೂರು ತಾಲೂಕು ಹೆಗಟಿ. ಉಮೇಶ್ ಅವರು ಪ್ರಶ್ನೆ ಕೇಳಿ. ಸರ್, ನಮ್ದು ಈಗ 2 ವರ್ಷ ಆಯ್ತು ಸರ್ ಪಿ ಎಂ ಕಿಸಾನ್ ದುಡ್ಡು ಬರ್ದಲೆ, ಇ ಕೆ ವೈ ಸಿ ಮಾಡಿಸಿದೀವಿ, ಏನ್ ಪ್ರಾಬ್ಲಮ್ ಆಯ್ತು ಸರ್ ಅದು? ಮಂಜುಳಾ ಅವ್ರೀಗ ಕೆಲವರಿಗೆ ಹಣ ಬರೋದಿಲ್ಲ ಅಂತದ್ದು ಸಾಮಾನ್ಯವಾದ ಒಂದು ದೂರ ಇದ್ದೇ ಇರುತ್ತೆ, ಏನಾಗಿರ್ಬಹುದು ಅಂತೀರಿ? ಉಮೇಶ್ ಅವರೇ, ನಿಮ್ಗೆ 2 ವರ್ಷದಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಯಾವತ್ತಾದ್ರೂ ನಿಮ್ಮ ಹತ್ತಿರ ಇರೋ ಅಂತ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದೀರಾ? ಭೇಟಿ ಮಾಡಿದೀವಿ ಮೇಡಮ್, ಅರೇ ಈ ಕೆ ವೈ ಸಿ ಮಾಡಿಸಿದ್ವಿ, ಅಲ್ಲಿ ಚೆಕ್ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲ, ಏನ್ ಹೇಳಿದಾರೆ, ನಿಮ್ ಸ್ಟೇಟಸ್ ಏನು ಅಂತ ಹೇಳ್ತಿದ್ದೀವಿ, ಯಾವ್ದಕ್ಕೆ ಬರ್ತಾ ಇಲ್ಲ ಅಂತ ಏನಾದ್ರು ಹೇಳಿದಾರಾ? ಯಾವ್ದಕ್ಕೆ ಬರ್ತಾ ಇಲ್ಲ ಅಂತ ಹೇಳಲ್ಲ, ಬರುತ್ತೆ, ನೀವು ವೇಟ್ ಮಾಡ್ಬೇಕು ವೇಟ್ ಮಾಡ್ಬೇಕು. ಇಲ್ಲ, ವೇಟ್ ಅಂದ್ರೆ 2 ವರ್ಷದಿಂದ ಬರ್ತಾ ಇಲ್ಲ ಅಂತಂದ್ರೆ ಏನಾಗಿದೆ ಅಂದ್ರೆ, ನಿಮ್ ಹೆಸರಲ್ಲೇ ಇದೆಯಾ ಲ್ಯಾಂಡ್? ನಮ್ಮ ಹೆಸರಲ್ಲೇ ಇದೆ ಮೇಡಮ್. ಯಾವ್ದೇ ಪ್ರಾಬ್ಲಮ್ ಏನು ಇಲ್ಲ. ಮತ್ತೆ ಮುಂಚೆ ಬರ್ತಿತ್ತು. ಎಷ್ಟು ಕಂತ ಬಂದಿದೆ? ಒಂದ 6 ಕಂತ ಬಂತು. ಈಗ 2 ವರ್ಷದಿಂದ ಬರ್ತಾ ಇಲ್ಲ ಮೇಡಮ್. ಅದೇ ಯಾವ್ದು ಅಂದ್ರೆ, ಈಗ ಯಾಕೆ ಬರ್ತಿಲ್ಲ ಅಂದ್ರೆ, ಈಗ ಕೆಲವೊಂದು ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದಾನೇ ಸ್ಟಾಪ್ ಮಾಡಿರ್ತಾರೆ. ನಿಮ್ಮಲ್ಲಿ ಏನಾದ್ರೂ ಹಿಡುವಳಿ ನಿಮ್ಮ ರೈತರ ಹೆಸರಲ್ಲಿ ಇಲ್ಲದೆ ಇರೋದಕ್ಕೆ, ಏನಾದ್ರೂ ಮಾರಾಟ ಆಗಿದ್ರೆ, ಮತ್ತೆ ಏನಾದ್ರೂ ನಿಮ್ಮಲ್ಲಿ ಇದು ಪೌತಿ ಕೇಸಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂತವೆಲ್ಲಾನು, ಮತ್ತೆ ಆಧಾರ್ ಜೋಡಣೆ ಆಗಿಲ್ಲ ಅಂದ್ರೆ ಅಂತವೆಲ್ಲದು ಸ್ಟಾಪ್ ಆಗಿರುತ್ತೆ. ನೀವು ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸ್ಥಿತಿ ಪರಿಶೀಲನೆ ಮಾಡ್ತಾರೆ ಅವರು. ನೀವ್ ಏನ್ ಆಕ್ಚುಲಿ ಆಧಾರ್ ನಂಬರ್ ಹಾಕಿದ್ರೆ ನಿಮ್ದು ಏನ್ ತೋರಿಸ್ತಾ ಇದೆ ಅಂತ. ಅವಾಗ ಹೌದಾ, ಹಾಗಾದ್ರೆ ನೀವು ಒಂದು ಒಂದು ಹೆಲ್ಪ್ ಲೈನ್ ನಂಬರ್ ಕೊಡ್ತೀವಿ ಬೆಂಗಳೂರದು. ನೀವು ಒಂದ್ಸಲ ಅಲ್ಲಿಗೆ ಫೋನ್ ಮಾಡಿ, ಅಲ್ಲಿ ಫೋನ್ ಮಾಡಿದ್ರೆ ಅಲ್ಲಿ ನಮ್ಮ ಇವ್ರು ಇರ್ತಾರೆ ಅಧಿಕಾರಿಗಳು, ಅವರು ನಿಮ್ಮ ಆಧಾರ್ ನಂಬರ್ ನೋಡಿ ಏನ್ ಆಗಿದೆ ಅಂತ ಒಂದು ನಿಮ್ ಸ್ಟೇಟಸ್ ಚೆಕ್ ಮಾಡಿ ಹೇಳ್ತಾರೆ ಅವರು. ಆ ನಂಬರ್, ಇನ್ನೊಂದು 192 ಇದೆ, ಲಾಸ್ಟ್ 3 ನಂಬರ್. ಅವ್ ಎರಡು ನಂಬರ್ ಹೌದು ಮಾಡಿದ್ರೆ ನಿಮ್ಗೆ ಆಧಾರ್ ನಂಬರ್ ಹೇಳ್ಬೇಕಾಗತ್ತೆ, ಅವ್ರು ಚೆಕ್ ಮಾಡಿ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾವ ಮಾಡಿರೋ ಹೇಳ್ತಾರೆ ಮೇಡಮ್? ಹೌದು, ನೀವು ಬೆಳಿಗ್ಗೆ 10 ಗಂಟೆಯಿಂದ 5:30 ಮಾಡ್ಬೇಕು ಕಚೇರಿ ಸಮಯದಲ್ಲಿ. ಉಮೇಶ್ ಅವರು ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಚಾಂದ್ ಭಾಷೆ ಅಂತೇಳಿ ಸರ್, ಬಿಜಾಪುರ ಜಿಲ್ಲೆ ಬಸವನ ಬಾಗೇಡಿ ತಾಲೂಕಿಂದ ಸರ್. ಚಾಂದ್ ಭಾಷೆ ಅವರೇ, ಪ್ರಶ್ನೆ ಕೇಳಿ. ಸರ್, ನಂದು ಏನಂದ್ರೆ ಸರ್, ಇದು ಇ ಕೆ ವೈ ಸಿ ಮಾಡ್ಬೇಕಂತೇಳಿ ಏನಿದೆಯಲ್ಲ ಸರ್. ಹೌದು ಸರ್, ಇದು ಮೊಬೈಲ್ ಅಲ್ಲಿ ಸುಮಾರು ದಿವಸದಿಂದ ಆಗ್ತಾ ಇರ್ಲಿಲ್ಲ ಸರ್. ಇದು ಇತ್ತೀಚೆಗೆ ಮೊನ್ನೆ ಒಂದ್ 15 ದಿವಸದಿಂದ ಮೊಬೈಲ್ ಅಲ್ಲಿ ಆಗಿದೆ ಸರ್, ಇ ಕೆ ವೈ ಸಿ ಮಾಡ್ಕೊಂಡಿದ್ದೀನಿ ಸರ್. ಮತ್ ಇವಾಗ ಮಾಡಕ್ ಹೋದ್ರೆ ಆಲ್ರೆಡಿ ಆಗಿದೆ ಅಂತ ತೋರಿಸ್ತಿದೆ ಸರ್. ಮತ್ತದು ಫಿಂಗರ್ ಅದು ಈ ತರ ಇಟ್ಟಿಗೇಶನ್ ಏನಾದ್ರು ಮಾಡ್ಬೇಕಾ ಮೊಬೈಲ್ ಅಲ್ಲಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸರ್? ಅದು ಇಲ್ಲ, ಈಗಾಗಲೇ ನೀವು ಮೊಬೈಲ್ ಅಲ್ಲಿ ಮಾಡ್ಕೊಂಡಿದೀರ ಅಂತ ಹೇಳಿದಿರಲ್ವಾ, ಮೊಬೈಲ್ ಮಾಡ್ಕೊಳಕ್ ಅವಕಾಶ ಇದೆ, ನಿಮ್ದು ಆಗಿದೆ ಬಿಡಿ, ಇ ಕೆ ವೈ ಸಿ ಆಗಿದೆ. ಅದಕ್ಕೋಸ್ಕರ ನೀವು ಹೌದೌದು, ಒಂದ್ಸಲ ನಿಮ್ದು ನೋಂದಣಿ ಆದ್ರೆ ಮತ್ತೆ ಅದು ಇನ್ನೊಂದ್ಸಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ದು ಸರಿ ಆಗಿದೆ, ಅದರಲ್ಲಿ ನಿಮಗೆ ಒಂದು ಮೆಸೇಜ್ ಬಂದಿದೆಯಲ್ವಾ, ಸಕ್ಸಸ್ಫುಲ್ಲಿ ಡನ್ ಅಂತ ಮೊಬೈಲ್. ಹೌದು ಸರ್, ಬಂದಿದೆ ಸರ್. ಅಂದ್ರೆ ನಿಮ್ದು ಆಗಿದೆ. ಅದೇ ಸರ್, ನಮ್ಗೆ ಇನ್ನೊಂದು ಗೊಂದಲ ಏನಾಗಿತ್ತಂದ್ರೆ ಸರ್, ಅದು ಸುಮಾರು ದಿವಸದಿಂದ ಇದು ಇ ಕೆ ವೈ ಸಿ ಅಂತ ಹೇಳಿ ಮೊಬೈಲ್ ಅಲ್ಲಿ ಏನ್ ಬರ್ತಿತ್ತಲ್ಲ ಸರ್, ಇದು ಹೌದು ಬಂದ್ಮೇಲೆ ನಾವು ಇದು ಬ್ಯಾಂಕ್ ಕೇಳಿದ್ವಿ ಸರ್, ರೈತ ಸಂಪರ್ಕ ಕೇಂದ್ರಕ್ಕೆ ಕೇಳಿದ್ವಿ ಸರ್, ಕಂಪ್ಯೂಟರ್ ಸೆಂಟರ್ ಕೇಳಿದ್ರು, ಇದು ಇದ ನಮ್ ಕಡೆ ಇಲ್ಲ ನಿಮ್ ಕಡೆ ಇಲ್ಲ ಅಂತ ಹೇಳ್ತಾ ಇದ್ರು ಸರ್. ಇದು ಇ ಕೆ ವೈ ಸಿ ಮಾಡುದು ಮೊಬೈಲ್ ಅಲ್ಲಿ ಕೂಡ ವರ್ಕ್ ಆಗ್ತಾ ಇದ್ದಿಲ್ಲ ಸರ್. ಅಂದ್ರೆ ನಿಮ್ದು ಆಧಾರ್ ಏನು ಆಧಾರ್ ಕಾರ್ಡ್ ಇದೆಯಲ್ವಾ? ಆಧಾರ್ ಕಾರ್ಡ್ ಗೆ ಈಗ ನಿಮ್ ಹತ್ರ ಏನ್ ಮೊಬೈಲ್ ಇದೆ ಅದೇ ಮುಂಚೆನೆ ಜೋಡಣೆ ಆಗಿದೆ. ಸೊ ಅದು ಜೋಡಣೆ ಆಗಿದ್ರೆ ನಿಮಗೆ ಮತ್ತೆ ಹೋಗಿ ಇನ್ನೊಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ಕೊಂಡಿದ್ದೀರಲ್ವಾ ಪೋರ್ಟಲ್ ಸರಿಯಾಗಿದೆ? ಅದು ಸರಿಯಾಗಿದೆ ಸರ್, ನನ್ನ ಮೊಬೈಲ್ ಅಲ್ಲಿ ನಾನೇ ಮಾಡ್ಕೊಂಡಿದ್ದೀನಿ ಸರ್. ಆಯ್ತಾಯ್ತು, ತುಂಬಾ ಒಳ್ಳೇದದು. ಚಾಂದ್ ಭಾಷಾ ಅವ್ರಿಗೆ ಅವ್ರು ಸರಿಯಾಗಿದೆ ಈಗ ಈ ಕೈ ವಹಿಸಿ ಅವ್ರಿಗೆ ಕರೆ ಮಾಡೋದಕ್ಕೆ ಧನ್ಯವಾದಗಳನ್ನ ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ನಮಸ್ಕಾರ ಸರ್, ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಟ್ಲ ಇಂಡಿಯಾಸ್ ಮಹಾದೇವ್ ಶೆಟ್ರಿ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ಪ್ರಶ್ನೆ ಕೇಳಿ ಮಹಾದೇವ್ ಶೆಟ್ರಿ. ಸರ್, ಈ ಯೋಜನೆ ತಂದು ಕೊಟ್ಟಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರಿಗೂ, ನಮ್ಮ ಕರ್ನಾಟಕ ರಾಜ್ಯದ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಹಾಗೂ ಬಸವರಾಜ ಬೊಮ್ಮಾಯಿಯವರು ಸಹ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸರ್, ಅವ್ರಿಗೆ ನಾನು ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ. ಮಹಾದೇವ್ ಶೆಟ್ರಿ, ನೀವು ಫಲಾನುಭವಿಗಳ? ಹೌದು ಗುರುಗಳೇ, ಅದರಿಂದ ನಾನು ಅನುಕೂಲ ಆಗಿದೆ. ಅದರಿಂದ ನನ್ಗೆ ಬಿತ್ತನೆ ಭತ್ತ ತಗೊಳಕಾಗಲಿ ಗೊಬ್ಬರ ತಗೊಳಕಾಗಲಿ ನನಗೆ ಬಹಳ ಅನುಕೂಲ ಆಗಿದೆ. ಅವ್ರಿಗೆ ನಾನು ಅಂತ ಅವ್ರಿಗೆ ಎಮ್ಮೆಯಿಂದ ಹೇಳ್ತೀನಿ, ನಾವೇ ಪುಣ್ಯವಂತ ರೈತರು ಅಂತ ನಾನು ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ. ಪ್ರಶ್ನೆ ಕೇಳಿ ಮಹಾದೇವ್ ಶೆಟ್ರಿ. ಸರ್, ಈಗ ನನ್ನ ಫೋನ್ ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಮಾಸ್ಟರ್ನ ಸಂದರ್ಶನ ಮಾಡಿ ಅಂತ ಇದೆ, ಗೊತ್ತಿಲ್ಲ. ಆಮೇಲೆ ತಾವು ಲಾಸ್ಟ್ ಡೇಟ್ ಅನ್ನ ಈ ತಿಂಗಳು ಕೊನೆ ಕೊಟ್ಟಿದ್ದಾರೆ. ಇವಾಗ ನಾಟಿ ಕಾಲ ನಡೀತಾ ಇದೆ, ಆ ಗೌರಿ ಹಬ್ಬ ಬೇರೆ. ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಅಧಿಕಾರಿ ವರ್ಗದವ್ರಿಗೆ, ಮುಂದಿನ ತಿಂಗಳು 15ನೇ ತಾರೀಕಂತ ಅವಕಾಶ ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಗುರುಗಳ. ಇವಾಗ ಇದೇನು ಈ KYC ಮಾಡ್ಲಿಕ್ಕೋಸ್ಕರ ಅಷ್ಟೇ ಇದು 31/8/2022 ಅಂದ್ರೆ ಈ ತಿಂಗಳು ಕೊನೆಯೊಳಗೆ ಮಾಡ್ಕೊಳ್ಳೋದಕ್ಕೆ, ಈ KYC ಯಾರ್ದು ಆಗ್ಲಿಲ್ಲ ಅವ್ರದ್ ಮಾಡ್ಕೊಳ್ಳೋದಕ್ಕೆ ಈ ತಿಂಗಳವರೆಗೆ ಅವಕಾಶ ಇದೆ. ಇದು ಇನ್ನೊಂದು 15 ಕೊಡಿ ಸ್ವಾಮಿ ಅಂತ ಕೇಳ್ಕೊತಾ ಇದ್ದೀನಿ ಸ್ವಾಮಿ. ಇದು ಕೇಂದ್ರ ಸರ್ಕಾರದಿಂದ ನಿಗದಿ ಆಗಿರುವಂತದ್ದು, ಇದು ಕೇವಲ ಕರ್ನಾಟಕಕ್ಕೆ ಅಥವಾ ನಮ್ಮ ರಾಜ್ಯ ಸರ್ಕಾರ ಕೈಗೊಂಡಂತ ನಿರ್ಧಾರ ಅಲ್ಲ, ಇದು ನಮ್ಮ ದೇಶಕ್ಕೆಲ್ಲ ಆಗುವಂತದ್ದು. ಸೊ ನೀವು ದಯವಿಟ್ಟು ಇದು ಜಾಸ್ತಿ ಸಮಯ ಏನು ಆಗೋದಿಲ್ಲ. ನಾವು ಈಗಾಗಲೇ ನಾವು ಈ ಮುಂಚೆ ಕೂಡ ನಿಮಗೆ ಹೇಳಿದೀವಿ ಯಾವ ರೀತಿಲಿ ಈ KYC ನೀವು ಮಾಡ್ಕೋಬೇಕು ಅಂತ. ನೀವು ಹತ್ತಿರದ ಒಂದು ನಂದೆಲ್ಲ OTP ಆಗಿದೆ ಸರ್, ನಂದು ಮದ್ದಾಗಿದೆ ನಂದು. ಆಯ್ತಾಯ್ತು, ಒಳ್ಳೇದು ಮಹದೇವ್ ಶೆಟ್ರೆ. ಆ 31ರೊಳಗಡೆ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ದು ಆಗಿದ್ರು ಪರವಾಗಿಲ್ಲ, ನಿಮ್ಮ ಹಳ್ಳಿಲಿರುವಂತ ನಿಮ್ಮ ಸ್ನೇಹಿತರಿಗೂ ಮತ್ತೆ ಇತರ ರೈತ ಬಾಂಧವರಿಗೂ ಕೂಡ ಈ ತಿಂಗಳು ಕೊನೆಯೊಳಗೆ ಮಾಡಿಸ್ಕೊಳ್ಳಕ್ಕೆ ದಯವಿಟ್ಟು ತಿಳಿಸಿ. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಶಿವಲಿಂಗಯ್ಯ ಅವರೇ, ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈ ಕೃಷಿ ಸನ್ಮಾನ್ ಯೋಜನೆ ಚಲತಿ, ಈ ಯೋಜನೆ ಏನ ಇಷ್ಟು ಎಕರೆ ಇರಬೇಕು, ಇಂತಷ್ಟೇ ಗರಿಷ್ಠ ಕನಿಷ್ಠ ಅಂತ ಏನಾದ್ರೆ ಅದಂತ್ರಿ ಮೇಡಮ್ ಸರ್? ಈ ತರ ಏನು ಈ ಯೋಜನೆ ಫಲ ಇದ್ ಪಡ್ಕೊಳ್ಳೋದಕ್ಕೆ ಯೋಜನೆ ಇದು ಆತರ ಏನು ಇದಿಲ್ಲ. ಕೃಷಿ ಭೂಮಿ ಹೊಂದಿರುವ ಎಲ್ಲಾ ರೈತ ಕುಟುಂಬಗಳಿಗೂ ಇದು ಅನ್ವಯಿಸುತ್ತೆ ಈ ಯೋಜನೆ. ಅಂದ್ರೆ ನಾವು ಈಗ ಒಂದ್ ವೇಳೆ ಒಂದ್ 100 ಎಕರೆ ಹೊಂದಿದ್ರು ಕೃಷಿ ಯೋಜನೆ ಒಂದು ಅಪ್ಲೈ ಆಕೈತ್ರಿ? ಹೌದು ಹೌದು ಹೌದನ್ರಿ. ಮತ್ತೊಂದ್ರಿ, ಇದು ಯಾವಾಗ ಜಾರಿಗೆ ಬಂತಂತ ಏನಾದ್ರು ಮಾಹಿತಿ ರೀ ಮೇಡಮ್ ರೀ? ಅದೇ December 2018 ಇದು ಪ್ರಾರಂಭ ಮಾಡಿದ್ದು. ಶಿವಲಿಂಗಯ್ಯ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೆ ಒಂದು ಕರೆ ನಮಗೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ ಸರ್, ಸರ್ ನಮಸ್ತೆ. ತಮ್ಮ ಹೆಸರು? ಸರ್, ನರಸಿಂಹಮೂರ್ತಿ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬ್ಲೈಂಡ್. ಪ್ರಶ್ನೆ ಕೇಳಿ ನರಸಿಂಹಮೂರ್ತಿ. ಮೊಬೈಲ್ ಅಲ್ಲೇ ನಾನು ಮಾಡ್ಕೊಂಡಿದ್ದೀನಿ. ಈ ಕಂತುಗಳು ಭಾರತ ಸರ್ಕಾರದ ಒಂದು ಬರುತ್ತೆ, ಮತ್ತೆ ಕೆಲವರು 4,000 ಕಂತು ಬಂದಿರುತ್ತೆ. ಕರ್ನಾಟಕ ಗೌರ್ಮೆಂಟ್ ಬರೋದೇ ಇಲ್ಲ, ಯಾಕೆ ಸರ್ ಅದು? ಕರ್ನಾಟಕ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು. ಇಲ್ಲ ಇಲ್ಲ, ನೀವು ಚೆಕ್ ಮಾಡ್ಕೊಂಡ್ರ ಎಷ್ಟು ಬಂದಿದೆ ಅಂತ ನಿಮ್ಮ? ಹೌದು ಮೇಡಮ್, ಹೌದು ಮೇಡಮ್, ಭಾರತ ಸರ್ಕಾರದಿಂದ 2,000 ಬಂದಿತ್ತು. ನಮ್ ಬ್ರದರ್ ಇಬ್ರು ಮಾತ್ರ ಇಂಡಿಯನ್ 4,000 ಬಂದಿದೆ ಭಾರತ ಸರ್ಕಾರದ. ಭಾರತ ಸರ್ಕಾರದ 4,000 ಇಲ್ಲ, ಒಂದ್ಸಲ ಏಪ್ರಿಲ್ ಅಲ್ಲಿ ಆತರ ಬಂದಿರುತ್ತೆ, ಜುಲೈಯಲ್ಲಿ ಜನವರಿಯಲ್ಲಿ ಅಂತಂದ್ರೆ ಅದು ಬಂದಿರುತ್ತೆ. ನಾಲ್ಕು, ನಮ್ಗೆ 2, ಮತ್ತೆ ಕರ್ನಾಟಕ ಗೌರ್ಮೆಂಟ್ ಬರಲ್ಲ. ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ನಿಮ್ದು ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಚೆಕ್ ಮಾಡಿಸಿದ್ರಾ? ಹೌದು, ನೀವ್ ಹೇಳಿದ್ರಲ್ಲ ಅದೇ ತರ ಕೇಳಿದ್ರೆ, ನಾವು ಮಾಡೋ ಕೆಲಸ ಮಾಡಿದೀವಿ, ಅದ್ ಬರೋದು ಇದು ನೋಡ್ಬೇಕಪ್ಪ, ಮತ್ತೆ ಇನ್ನೊಂದ್ಸರಿ ಮಾಡ್ಬೇಕು. ಇಷ್ಟೇ ಇಲ್ಲ, ನಿಮ್ದು ಸ್ಟೇಟ್ ಗೌರ್ಮೆಂಟ್ ಏನ್ ಕೊಟ್ಟಿರ್ತಾರೆ ಅದನ್ನ ಚೆಕ್ ಮಾಡೋದೇ ಬೇರೆ ಇದೆ ಸ್ಟೇಟಸ್. ಅವಾಗ ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ ಇಂದ ಎಷ್ಟು ಕಂತುಗಳು ನಿಮ್ಗೆ ಸಿಕ್ಕಿದೆ ಅನ್ನೋದು ಅದ್ರಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಹೆಲ್ಪ್ ಲೈನ್ ನಂಬರ್ ಹೇಳಿದೆ ಅಲ್ಲ, ನಾಳೆ ನಾಳೆ ಅದಕ್ಕೆ ನಾವು ಫೋನ್ ಮಾಡಿ ನಿಮ್ಮ ಆಧಾರ್ ನಂಬರ್ ಕೊಡಿ, ನಮ್ಮವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮ್ಮ ಸ್ಟೇಟ್ ಗೌರ್ಮೆಂಟ್. ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಮಂಜುಳಾ ಅವರೇ, ಈ KYC ಅನ್ನ ಮಾಡುವಂತ ಉದ್ದೇಶ ಏನು ಅಂತೀರಿ? ಈ KYC ಅಂತಂದ್ರೆ ಈಗ ಏನ್ ಫಲಾನುಭವಿಗಳು ಅದ ಖಚಿತ ಪಡಿಸ್ಕೊಳ್ಳೋದಿಕ್ಕೆ, ಅವರ ಅಸ್ತಿತ್ವದಲ್ಲಿ ಇದಾರಾ ಅಂತ. ಈಗ ಆಧಾರ್ ಕಾರ್ಡ್ ಆಧಾರದ ಮೇಲೆ ನಾವು ಏನು ಆರ್ಥಿಕ ನೆರವನ್ನು ವರ್ಗಾಯಿಸ್ತಾ ಇದೀವಿ. ಸೊ ಅವರು ಆಧಾರ್ ಕಾರ್ಡ್ ಹೊಂದಿರುವ ಎಲ್ಲಾ ರೈತರು ಅಸ್ತಿತ್ವದಲ್ಲಿ ಇರೋದಕ್ಕೆ ಈ ಒಂದು ಇ ಕೆವೈಸಿ ಕಡ್ಡಾಯ ಮಾಡಿದ್ದಾರೆ. ಅಂದ್ರೆ ಪ್ರತಿ ವರ್ಷನೂ ಮಾಡ್ತಾ ಇರಬೇಕು ಇಲ್ಲ, ಇದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಮೊದಲಿಗೆ ಮಾಡಿದ್ದಾರೆ, ಕಡ್ಡಾಯ ಮಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಏನೇನ್ ಬೇಕಾಗುತ್ತೆ ನಮ್ಮ ರೈತ ಬಾಂಧವರಿಗೆ ಇದು ಮಾಡಿಸ್ಕೊಳ್ಳೋದಕ್ಕೆ? ಎಷ್ಟು ಆಧಾರ್ ನಂಬರ್ ಹಾಕ್ಬಿಟ್ಟು ಅವ್ರೇನ್ ಆಧಾರ್ ನಂಬರ್ ಅಲ್ಲಿ ಅವ್ರು ರಿಜಿಸ್ಟರ್ ಮಾಡಿರ್ತಾರಲ್ಲ ಮೊಬೈಲ್ ನಂಬರ್, ಮಾಡ್ಬೇಕು. ಅದು ಓಟಿಪಿ ಬರುತ್ತೆ, ಓಟಿಪಿ ಅಲ್ಲಿ ಹಾಕದ ತಕ್ಷಣ ಮತ್ತೆ ಆಧಾರ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ಒಂದು ಓಟಿಪಿ ಬರುತ್ತೆ. ಸೊ ಅದ್ ಹಾಕದ ತಕ್ಷಣ ಅದು ಇ ಕೆವೈಸಿ ಆಗುತ್ತೆ. ಮೊಬೈಲ್ನಲ್ಲಿ ಮಾಡ್ಕೋಬಹುದು ಈ ಕೆವೈಸಿ, ಇಲ್ಲ ಅಂದ್ರೆ ಸಿಎಚ್ಸಿ ಸೆಂಟರ್ಗಳಲ್ಲಿ, ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಹೋಗಿ ಬಯೋಮೆಟ್ರಿ ಇದು ಕೊಟ್ಬಿಟ್ಟು ಆಧಾರದ ಮೇಲೆ ನಾವು ಅಲ್ಲೂ ಕೂಡ ಮಾಡ್ಕೋಬಹುದು. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್, ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕು ತನುಸ್ನಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡೋದು ಸರ್. ಲಾಲ್ ಮೊಹಮ್ಮದ್, ಪ್ರಶ್ನೆ ಕೇಳಿ. ಸರ್, ಇದು ಪಿಎಂ ಕಿಸಾನ್ ಡೇಟ್ ಗಳು ಎಕ್ಸ್ಟೆನ್ಷನ್ ಆಗೋದಾಗ್ಲಿ ಅಥವಾ ಇಂಥದೇ ಲಾಸ್ಟ್ ಡೇಟ್ ಅದ ಅಂತೇಳಿ ತಾವೆಲ್ಲ ಪ್ರಕಟಣೆಗಳು ಯಾಕೆ ಕೊಡ್ತಾ ಇಲ್ಲ ಸರ್? ರೇಡಿಯೋ ಮುಖಾಂತರ ನಾವೆಲ್ಲ ಬ್ಲೈಂಡ್ ಜನ ರೇಡಿಯೋನ ಜಾಸ್ತಿ ಅವಲಂಬನೆ ಆಗಿದ್ದು, ಸ್ಥಳೀಯ ಕೇಂದ್ರದ ಆಗ್ಲಿ ಅಥವಾ ಬೆಂಗಳೂರು ಪ್ರದೇಶ ಸಮಾಚಾರದವ್ರಾಗ್ಲಿ ಅಥವಾ ಧಾರವಾಡ ಪ್ರದೇಶ ಸಮಾಚಾರ ಆಗ್ಲಿ ಇದು ಪ್ರಸಾರ ಮಾಡ್ತಾ ಇಲ್ಲ, ಇಂಥದೇ ಲಾಸ್ಟ್ ಡೇಟ್ ಅದ ಅಂತೇಳಿ ಯಾಕೆ ಮಾಡ್ತಾ ಇಲ್ಲ ಸರ್? ಇಲ್ಲ, ಒಳ್ಳೆ ಸಲಹೆ ಕೊಟ್ಟಿದ್ರೆ ಲಾಲ್ ಮೊಹಮ್ಮದ್ ಅವರೇ, ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಈ ಕಾರ್ಯಕ್ರಮ ಹಮ್ಮಿಕೊಂಡ್ರ ಉದ್ದೇಶನೂ ಅದೇನೆ, ಎಲ್ಲಾ ರೈತ ಬಾಂಧವರಿಗೆ ಈ ಇ ಕೆವೈಸಿ ಮಹತ್ವದ ಬಗ್ಗೆ ತಿಳಿಸೋದಕ್ಕೆ ಮತ್ತೆ ಇದ್ರ ಲಾಭ ಪಡ್ಕೊಳ್ಳೋದಕ್ಕೆ. ಇಲ್ಲ ಸರ್, ದಯಮಾಡಿ ಲಾಸ್ಟ್ ಡೇಟ್ ಯಾವಾಗ ಯಾವಾಗ ಇರುತ್ತೆ ಎಕ್ಸ್ಟೆನ್ಷನ್ ಆಗಿದೆಲ್ಲ ಮೇಲಿನ ಮೇಲೆ ನೀವು ಸುದ್ದಿ ಸಮಾಚಾರ ಕೊಟ್ಟರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ. ಒಳ್ಳೆ ಒಳ್ಳೆ ಸಲಹೆ ಕೊಟ್ಟಿದ್ದೀರ ನೀವು, ಅದನ್ನ ಸ್ಥಳೀಯ ಕೇಂದ್ರದವರಿಗೆ ಇದು ಪ್ರಕಟಣೆಯಲ್ಲಿ ಹಾಕಂತ ಹೇಳ್ಬೇಕು ಸರ್. ಇದು ಇದು ಎಲ್ಲಾ ಕೇಂದ್ರಗಳಿಂದಲೂ ಪ್ರಸಾರ ಆಗ್ತಾ ಇದೆ. ಯಾವಾಗ ಯಾವಾಗ ಕೇಂದ್ರ ಸರ್ಕಾರದಾಗ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವ ಡೇಟ್ ಎಕ್ಸ್ಟೆನ್ಷನ್ ಆಗಿರ್ತಾವ, ವಿಶೇಷವಾಗಿ ನಮ್ಮ ರೈತರಿಗೆ ಅನುಕೂಲ ಆಗುವಂತವು ಪುನಃ ಪುನಃ ಪ್ರಸಾರ ಮಾಡ್ಲಿಕ್ಕೆ ಹೇಳದ್ ಸರ್. ತಮ್ಮ ನಿಲಯದಿಂದ ಒಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದಾವ. ಧನ್ಯವಾದಗಳು, ಧನ್ಯವಾದಗಳು. ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಲಾಲ್ ಮೊಹಮ್ಮದ್ ಅವರೇ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ರಾಧಾ ಅಂತ. ರಾಧಾ ಅವರು, ಪ್ರಶ್ನೆ ಕೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದಾರೆ ರಾಧಾ ಅವರೇ? ಹಾಸನ್ ಜಿಲ್ಲೆ ಸಕಲೇಶಪುರ ತಾಲೂಕು. ಪ್ರಶ್ನೆ ಕೇಳಿ ರಾಧಾ ಅವರೇ. ಸರ್, ಅದು ಇ ಕೆವೈಸಿ ಮಾಡಿಸ್ಬೇಕು ಅಂತಾರಲ್ಲ, ಅದು ಪ್ರತಿ 3 ತಿಂಗಳಿಗೊಮ್ಮೆ ಮಾಡಿಸ್ಬೇಕಾ ಬೇಡವಾ ಅಂತ ಕೇಳಿದೆ. ಇದು ಸೈಬರ್ ಅಲ್ಲಿ ಹೇಳ್ತಾರೆ 3 ತಿಂಗಳಿಗೊಮ್ಮೆ ಮಾಡಿಸ್ತಾ ಇರ್ಬೇಕು ಅಂತ. ಇಲ್ಲ ಇಲ್ಲ, ಅದು ಆ ತರದೇನು ಅವಶ್ಯಕತೆ ಇಲ್ಲ. ಇದು ಪ್ರಥಮ ಬಾರಿ ಮಾಡ್ತಿರೋದ್ರಿಂದ ಇದು ಈ ಸಲ ಒಂದು ನೀವು ಇ ಕೆವೈಸಿ ಮಾಡ್ಬಿಟ್ರೆ ಇದೇ ನಿಮಗೆ ಮುಂದೆ ಇದೇ ನಿಮಗೆ ಸಾಕು, ಒಂದ್ಸಲ ಮಾಡಿದ್ರೆ ಸಾಕು ನಿಮ್ದು. ಸರಿ ಸರ್, ಥ್ಯಾಂಕ್ ಯು. ರಾಧಾ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್. ನಮಸ್ಕಾರ, ತಮ್ಮ ಹೆಸರು? ಹಾವೇರಿ ಡಿಸ್ಟ್ರಿಕ್ಟ್ ಸಿದ್ದಾವ್ ತಾಲೂಕು ನಾರಾಯಣಪುರ ಸರ್. ಕರ್ಬಸಪ್ಪ ಹುಲಿಕಟ್ಟಿ ಅಂತೇಳಿ. ಕರ್ಬಸಪ್ಪ ಅವರೇ, ಪ್ರಶ್ನೆ ಕೇಳಿ. ಸರ್, ನಮ್ದೇನ್ರಿ ಈಗ ಆರ್ಟಿಸಿ ಒಳಗ 4 ಮಂದಿ ಇರ್ತಾವ ರೈತ, ಅದ್ರಾಗ ಒಬ್ಬರಿಗೆ ಬರ್ತಕ್ಕಲ್ರಿ ಸರ್ ಅಮೌಂಟ್? ಅಂದ್ರೆ ಜಂಟಿ ಇರುತ್ತಾ ಹೇಗೆ? ಹಾ, ಜಂಟಿ ಇರ್ತಾಗ ಈಗ ಅವರು ಪದರ್ ತಿರ್ಕೊಂಡಿರ್ತಾರ, ಇವರು ವಾರ್ತಾ ಹಾಕರ್ 4 ಅಥವಾ 5 ಮಂದಿ ರೀ. ಈಗ ಅದ್ರಾಗ ಒಬ್ಬರಿಗೆ ಬಂದ್ಬಿಡ್ತಕ್ಕ ಸರ್ ಇದು? ಹೌದಲ್ರಿ, ಇದು ಪ್ರತ್ಯೇಕ ಮಾಡ್ಕೋಬೇಕಾಗತ್ತ ಪುತ್ರ ಅವರೇ ಅವರು? ಹೌದೌದು, ಮುಖ್ಯವಾಗಿ ಹೇಗೆ ಅಂತ ಹೇಳಿದ್ರೆ ಇದು ಒಂದು ಕುಟುಂಬಕ್ಕೆ ಒಬ್ಬರಿಗೆ ಸಿಗುವಂತದ್ದು. ಒಂದು ಕುಟುಂಬಕ್ಕೆ 6,000 ರೂಪಾಯಿ ಅಂತ, ಒಂದು ಕುಟುಂಬಕ್ಕೆ ಒಬ್ಬರಿಗೆ ಅಂತ. ಮತ್ತೆ ಈಗ ಇವ್ರು ಹೇಳಿದಾಗೆ ಯಾರಾದ್ರೂ ಅವ್ರು ತೀರ್ಕೊಂಡು ನಂತರ ಅವ್ರದೇನು ಪಾಲಾಗ್ಲಿಲ್ಲ, ಪಾಲಾದ ನಂತರ ಅವರು ಹೊಸದಾಗಿ ಮಾಡ್ಕೋಬೇಕಾಗತ್ತೆ. ಮತ್ತೆ ಅವ್ರು ನೋಂದಣಿ ಮಾಡ್ಕೋಬೇಕಾಗುತ್ತೆ, ನೋಂದಣಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಪಾಲ್ ಮಾಡ್ಕೊಂಡ್ಮೇಲೆ ಮತ್ತೆ ನೋಂದಣಿ ಮಾಡ್ಕೋಬೇಕಾಗತ್ತೆ ಕರಿಬಸಪ್ಪರೇ? ಅಲ್ಲಿವರೆಗೂ ಒಂದೇ ಕುಟುಂಬ ಅಂತಾನೆ ಪರಿಗಣನೆ ಆಗುತ್ತೆ ಅದು. ಧನ್ಯವಾದಗಳು, ನೀವು ಫೋನ್ ಮಾಡಿ ಮಾಹಿತಿ ಪಡ್ಕೊಂಡಿದ್ರೆ ಧನ್ಯವಾದಗಳು. ಈಗ ನಮಸ್ಕಾರ, ನಮಸ್ಕಾರ. ಈಗ ಮುಖ್ಯವಾಗಿ ಈ 31ನೇ ತಾರೀಕು ಈ ತಿಂಗಳು ಬುಧವಾರ ಕೊನೆಯ ದಿನಾಂಕ ಇದೆ, ಅಂದ್ರೆ ಅವತ್ತು ರಜಾ ದಿನ ಆದ್ರೂ ಕೂಡ ಆನ್ಲೈನ್ ಅಲ್ಲಿ ಮಾಡ್ಕೋಬಹುದು ಅಂತೀರಿ? ಮಾಡ್ಕೋಬಹುದು, ಮೊಬೈಲ್ಗಳಲ್ಲಿ ಮಾಡ್ಕೋಬಹುದು ಅಥವಾ ಎಲ್ಲಿ ಸೈಬರ್ ಕೆಫೆಗಳು ಅಂತೀವಲ್ಲ ಅಲ್ಲೂ ಕೂಡ, ಕೆಫೆ ಅಲ್ಲ ನಾಗರಿಕ ಸೇವೆ ಕೇಂದ್ರಗಳು ಅಂತಾನೆ ಹೋಗ್ಬೇಕು ಅಲ್ಲಿ. ಅಲ್ಲಿ ಅವರು ಅಂತರ್ಜಾಲ ಇರುವಂತ ಕಂಪ್ಯೂಟರ್ ವ್ಯವಸ್ಥೆನೆಲ್ಲ ಮಾಡ್ಕೋಬಹುದಾ? ಬಯೋಮೆಟ್ರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ಆಲ್ರೆಡಿ ಅವ್ರದ್ದು ಆಧಾರ್ ಅಲ್ಲಿ ಅವ್ರದ್ದು ಅವ್ರ ನಂಬರ್ ಜೋಡಣೆ ಆಗಿದೆ ಅಂತ ಹೇಳಿದ್ರೆ, ಅವ್ರು ಈಗಾಗಲೇ ಚಾಂದ್ ಪಾಷ ಅವ್ರು ಬಹುಶಃ ಬಿಜಾಪುರ ಅಂತ ಕೇಳಿದ್ರು, ಅವರು ಅವ್ರದ ಅವರೇ ಮಾಡ್ಕೊಂಡಿದ್ದಾರೆ ಆತರ, ಅವ್ರ ಮೊಬೈಲ್ ಅಲ್ಲಿ ಅವರೇ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಯಾರ್ದು ಆಧಾರ್ ಜೋಡಣೆ ಆಧಾರ್ಗೆ ಅವ್ರದ್ದು ದೂರವಾಣಿ ಅಂದ್ರೆ ಮೊಬೈಲ್ ಜೋಡಣೆ ಆಗ್ಲಿಲ್ಲ, ಅವರು ಹತ್ರದ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗ್ಬೋದು, ಸಾಮಾನ್ಯ ಸೇವಾ ಕೇಂದ್ರ ಅಂತಲ್ಲೂ ಅಲ್ಲಿಗೆ ಹೋಗಿ ಮಾಡ್ಕೋಬೇಕಾಗುತ್ತೆ. ನಾಗರಿಕ ಸೇವಾ ಕೇಂದ್ರ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಹೆಸರು ಕುಬೇರಪ್ಪ ಕಂಚಿ, ಗದಗಿಂದ ಮಾತಾಡುವುದು ಸರ್. ನಾವು ಗದಗ ಜಿಲ್ಲಾ ರೋಣ ತಾಲೂಕು. ಕುಬೇರಪ್ಪ ಪ್ರಶ್ನೆ ಕೇಳಿ. ಅಲ್ಲ, ನಮ್ಗೆ 8 ಕಂತು ಬಂದಿದೆ ದುಡ್ಡು ಪಿ ಎಂ ಕಿಸಾನ್ ಅದು ಹಳ್ಳಿ, ಮತ್ತ ಇದು ಜನವರಿ ಬಂತು ಅದೊಂದು, ಮತ್ತೆ ಮೇ 31 ಅದು ಬಂದಿದೆ ಸರ್, ಹೆಂಗ್ ಸರ್ ಅದು? ಮಂಜುಳಾ ಅವರಿಗೆ, ಕೆಲವರಿಗೆ ಈ ಆರ್ಥಿಕ ನೆರವು ಬರದೇ ಇರೋದಕ್ಕೆ ಏನ್ ಕಾರಣಗಳಿರ್ಬೋದು ಅಂತೀರಿ? ಅದೇ ಆರ್ಥಿಕ ನೆರವು ಅಂದ್ರೆ ಈಗ ನೀವೇನಾದ್ರೂ ಜಮೀನು ಮಾರಾಟ ಮಾಡಿರೋ ಅಂತದಾಗಿರ್ಲಿ. ಮತ್ತೆ ಮೇಡಮ್, ನಮ್ದು ಏನ್ ಜಮೀನ್ ಮಾರಾಟ ಆಗಿಲ್ಲ ಏನಿಲ್ಲ, ನಾವು ಆಮೇಲೆ 29/4/4 2022 ಈ ಕೆ ವೈಸಿ ಮಾಡಿದ್ದೀನಿ ನಾನು. ಈ ಕೆ ವೈಸಿ 8 ಕಂತು ಬಂದಿದೆ ತಿರ್ಗಾ ಬರ್ತಾ. ಈಗ ರೈತ ಸಂಬಂಧ ಕೇಂದ್ರಕ್ಕೆ ಹೋಗಿದ್ದೆ, ಆಮೇಲೆ ಗದಿನ ಒಳಗೆ ಡಿಸಿ ಆಫೀಸ್ಗೆ ಹೋಗಿದ್ದೆ ಸರ್ ನಾನು. ಡಿಸಿ ಆಫೀಸ್ ಅಲ್ಲಿ ಬೇಡ, ಅಲ್ಲೆಲ್ಲ ಸ್ಟೇಟಸ್ ಬಂದಿದೆ, ವ್ಯಾಪ್ ಬಂದಿದೆ ಅಂತ ಅಷ್ಟೇ ಹೇಳ್ತಾರೆ. ಅಲ್ಲ, ರೈತ ಸಂಪರ್ಕ ಕೇಂದ್ರಕ್ಕೆ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ, ನಿಮ್ಮ ಸ್ಟೇಟಸ್ ಚೆಕ್ ಮಾಡಿ ಏನ್ ತೋರಿಸ್ತಾ ಇದೆ, ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೇಡಮ್ ಇಲ್ಲ, ನೀವು ಪಾಪ ದಯವಿಟ್ಟು ಇವೇನ್ ಮಾಡ್ರಿ ಪಾಪ, ನೀವು ತಿಂಗಳ್ಕೊಂಡ್ ಬರ್ತೀರಿ. ಅವ್ರು ಏನಂತಾರ, ನಮ್ಮಲ್ಲಿ ವ್ಯಾಪ ಬಂದಿದ್ರು, ಕೇಂದ್ರ ಸರ್ಕಾರದ ಒಳಗೆ ಡಿಲಿ ಒಳಗೆ ವ್ಯಾಪ್ ಬಂದೈತೆ, ನಾವ್ ಏನ್ ಮಾಡ್ಬೇಕು, ನಮ್ಗೆ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರ ಅವರು. ಅವ್ರು ಹಂಗ ಅಂತಾರೆ ಕಿಸಾನ್ ಕಾಲ್ ಸೆಂಟರ್ ಅವರು, ಅವ್ರು ಹಂಗ ಅಂತಾರೆ ಬೆಂಗಳೂರು. ಅದಕ್ಕೆ ಬೆಂಗಳೂರಿಗೆ ಈಗ ನಾನು ಒಂದು ನಂಬರ್ ಹೇಳಿದೆ, ಹೆಲ್ಪ್ ಡೆಸ್ಕ್ ನಂಬರ್ ಬೆಂಗಳೂರದು, ಅದಕ್ಕೆ ಫೋನ್ ಮಾಡಿ ನಾಳೆ ನಿಮ್ಮ ಆಧಾರ್ ನಂಬರ್ ಹೇಳಿ. ಮೇಡಮ್ ದಯವಿಟ್ಟು, ನಾವು ಬ್ಲೈಂಡ್, ನಮಗೆ ಬಹಳ ತ್ರಾಸ ಇದೆ, ಹೆಲ್ಪ್ ಮಾಡ್ಬಿಟ್ಟು. ಆಯ್ತು ಆಯ್ತು, ನಿಮ್ದು ಒಂದು ಫೋನ್ ನಂಬರ್ ಕೊಡಿ, ಕೊಡಿ, ನಾವೇ ಚೆಕ್ ಮಾಡಿ ನಿಮ್ಗೆ ಹೇಳ್ತೀವಿ. ದೂರವಾಣಿ ಕರೆ ಕಡತ ಆಗಿದೆ, ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸಂಪತ್ ಕುಮಾರ್, ಊರ್ ಕೆರೆ ಅಂತ. ಸಂಪತ್ ಕುಮಾರ್ ಅವರೇ, ಪ್ರಶ್ನೆ ಕೇಳಿ ಸರ್. ಈಗ ಕಿಸಾನ್ ಸಮ್ಮಾನ ಯೋಜನೆ ಅದು, ಈಗಾಗಲೇ ನಾವು ಜನವರಿಯಲ್ಲಿ ತಗೊಂಡಿದ್ದು, ಮತ್ತೆ ಬಂದಿಲ್ಲ ಕೆ ವೈ ಸಿ ಎಲ್ಲ, ಮತ್ತೆ ಈಗ ಒಂದ್ ತಿಂಗಳು 2 ತಿಂಗಳು ಮುಂಚೆ ಏನೋ ಮಾಡಿಸಿದೀನಿ, ಅದು ತಿರ್ಗಾ ಬಂದಿದ್ ಮಾಹಿತಿ ಇಲ್ಲ ಸರ್. ನನಗೆ ಮೊದಲು ಮೆಸೇಜ್ ಬರೋದು ಮೊಬೈಲ್ ಅಲ್ಲಿ, ಇವಾಗ ಪಿ ಎಂ ಕಿಸಾನ್ ಮೆಸೇಜ್ ಏನು ಗೊತ್ತಾಗಿಲ್ಲ, ಬಂದೈತಾ ಇಲ್ವಾ ಅದು ದುಡ್ಡು ಬಂದಿರೋದು ಗೊತ್ತಿಲ್ಲ. ಸಂಪತ್ ಕುಮಾರ್ ಅವರೇ, ಈಗ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇದಾರೆ. ಕೆ ವೈ ಸಿ ತಾವು ಯಾವಾಗ ಮಾಡಿಸಿದೀರಾ? ಅಲ್ಲೇ ಒಂದ್ 2 ತಿಂಗಳಾಯ್ತು ಸರ್ ಮಾಡಿಸಿ. ಆಯ್ತು, ಅಂದ್ರೆ ಈ ಕೆ ವೈ ಸಿ ಮಾಡಿಸಿದರೆ ಅವ್ರಿಗೆ ಮುಂದಿನ ತಿಂಗಳಲ್ಲಿ, ಸೆಪ್ಟೆಂಬರ್ ನಲ್ಲಿ ನಿಮ್ಗೆ ಸಂಪತ್ ಕುಮಾರ್ ಅವರೇ ಹಣ ಸಂದಾಯ ಆಗತ್ತೆ ನಿಮ್ ಖಾತೆಗೆ. ಹೌದು ಸರ್, ಅದೇ ನಾನು ಜನವರಿಯಲ್ಲೇ ತಗೊಂಡಿದ್ದು, ಅಷ್ಟು ಬಿಟ್ರೆ ತಿರ್ಗಾ ತಗೊಂಡಿಲ್ಲ. ಬರುತ್ತೆ ಅದು, ವರ್ಷದಲ್ಲಿ 3 ಕಂತುಗಳಲ್ಲಿ ಬರುತ್ತೆ ಅದು. ಸರ್, ಅದೇ ನಮ್ಮೂರಲ್ಲೇ ಗ್ರಾಮವನ್ನಾಗಿದೆ, ಅಲ್ಲಿ ಮಾಡಿಸಿದೆ ಸರ್ ಇಲ್ಲೇ ಊರ್ಕೆರಲ್ಲಿ. ಸರಿ ಸರಿ, ಒಳ್ಳೇದು ಒಳ್ಳೇದು ಒಳ್ಳೇದು. ಅವರು ದೂರವಾಣಿ ಕರೆಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಪುತ್ರ ಅವರೇ, ಇನ್ನ ಕೊನೆಯ 2 ನಿಮಿಷಗಳು ಮಾತ್ರ ಇದಾವೆ, ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ರೈತ ಬಾಂಧವರಿಗೆ? ಮುಖ್ಯವಾಗಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಇದು ಒಂದು ಭಾರತ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾಡಿರುವಂತ ರೈತರಿಗೆ ಬಹಳ ಉಪಯೋಗ ಆಗುವಂತ ಒಂದು ಒಳ್ಳೆ ಯೋಜನೆ. ಈ ಯೋಜನೆಯಲ್ಲಿ ಇಲ್ಲಿ ತನಕ ಏನು ಫಲಾನುಭವಿಗಳು ಆರ್ಥಿಕ ನೆರವು ಪಡಿತಾ ಇದ್ರು, ಇದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಇಲಾಖೆಯ ಆಶಯ. ಈ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಆಗಿರುವಂತೆ ಈ ತಿಂಗಳ ಕೊನೆಯೊಳಗೆ ಅವರು ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಕಡ್ಡಾಯವಾಗಿರುತ್ತದೆ. ಸೊ ಈ ಕೆ ವೈ ಸಿ ಅವರು ಮಾಡಿಸ್ಕೋಬೇಕಾಗುತ್ತೆ. ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರ ಅಥವಾ ನಾಗರಿಕ ಸೇವಾ ಕೇಂದ್ರ, ಇಲ್ಲಿಗೆ ಅವರು ರೈತರು ದಯವಿಟ್ಟು ಭೇಟಿ ನೀಡಿ ಈ ಆಧಾರಿತ ಓಟಿಪಿ ಮೂಲಕ ಅಥವಾ ಹೆಬ್ಬೆಟ್ಟಿನ ಗುರುತು ನೀಡುವ ಮೂಲಕ ಕೆ ವೈ ಸಿ ಮಾಡಿಸ್ಕೋಬೇಕು ಅಂತ ನಾವು ಕೋರ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಈ ತಿಂಗಳ ಕೊನೆ ಒಳಗೆ ಇವರು ಈ ಕೆ ವೈ ಸಿ ಮಾಡಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ಕಂತುಗಳು ಏನು ಸಿಗುತ್ತೆ ಅದರಿಂದ ಅವರು ವಂಚಿತರಾಗಬಾರದು ಅಂತ ನಮ್ಮದೊಂದು ಆಶಯ. ಅಂದ್ರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ ದಿನಾಂಕ ಇದು. ಇದು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ ದಿನಾಂಕ, ಇದು ಕಡ್ಡಾಯವಾಗಿರುತ್ತದೆ. ರಾಷ್ಟ್ರಾದ್ಯಂತ ಒಂದೇ ದಿನಾಂಕವನ್ನ ನಿಗದಿ ಮಾಡಿರ್ತಾರೆ. ಹಾಗಾಗಿ ರೈತರು ಅಷ್ಟರೊಳಗೆ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಮಾಡ್ಕೋಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೇನೆ. ಅಂದ್ರೆ ಇವರು ಹೆಚ್ಚಿನ ಮಾಹಿತಿಗಾಗಿ ಮಂಜುಳಾ ಅವರು ಹೇಳಿದಂತ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು. 2207131 ಎಸ್ಟಿಡಿ ಕೋಡ್ 080. ಈ ಒಂದು ಸಹಾಯವಾಣಿಗೆ ಅವರು ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಕಚೇರಿ ವೇಳೆಯಲ್ಲಿ ಕರೆ ಮಾಡಿಬಿಟ್ಟು ತಮ್ದು ಯಾವುದೇ ಒಂದು ರೀತಿ ದೂರುಗಳಿದ್ದಲ್ಲಿ ಅಥವಾ ಸಂಶಯಗಳಿದ್ದಲ್ಲಿ ಅದನ್ನ ನಿವಾರಣೆ ಮಾಡ್ಕೋಬಹುದು, ಪರಿಹರಿಸ್ಕೋಬಹುದು. ತುಂಬಾ ಸಂತೋಷ ಪುತ್ರ ಅವರೇ, ಮಂಜುಳಾ ಅವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಅಮೂಲ್ಯವಾದ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಮ್ಮ ರೈತರು ಕೂಡ ಸಾಕಷ್ಟು ಕರೆಗಳನ್ನು ಮಾಡಿ ಇವತ್ತು ಅವರ ಸಂಶಯಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈ ತಿಂಗಳ ಕೊನೆ ಒಳಗಾಗಿ ಈ ಕೈವ್ಯವಸ್ಥೆಯನ್ನು ಮಾಡಿಸಿಕೊಂಡು ನಮ್ಮ ಕೇಂದ್ರ ಸರ್ಕಾರದ ಉತ್ತಮವಾದಂತಹ ಯೋಜನೆಯಾದ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡಿತಾರೆ ಎನ್ನುವಂತಹ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ವಿಷಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತು ಇ ಕೆವೈಸಿ. ಭಾಗವಹಿಸಿದವರು ಕೃಷಿ ಅಪರ ನಿರ್ದೇಶಕರಾದ ಡಾ ಜಿಟಿ ಪುತ್ರ ಹಾಗೂ ಕೃಷಿ ಉಪನಿರ್ದೇಶಕರಾದ ಎಂಎನ್ ಮಂಜುಳಾ. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ಆಶಾ, ತಾಂತ್ರಿಕ ಸಹಕಾರ ಅಶುತೋಷ್ ಝಾ, ಸಿ ನಾರಾಯಣ್ ಹಾಗೂ ಆರ್ ಸುಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರಣೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಣ್ಣ, ಮಗಳ ಮದುವೆಗೆ ಬಟ್ಟೆ ಶಾಪಿಂಗು ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್ರೋ ಸೂಪರ್ರು. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ.